ಅರ್ಶನವನ್ನ ಕೊಯ್ತೀವಲ್ಲ ಅಂದ್ರೆ ಡಿಸೆಂಬರ್ ಜನವರಿ ಹೊತ್ತಿಗೆ ಅರ್ಶನ ಬಂದ್ಬಿಡುತ್ತೆ. ಆ ಟೈಮ್ ಹೊತ್ತಿಗೆ ಆ ಕೊಂಬನ್ನೆಲ್ಲ ನಾವು ಅರ್ಶನ ಪುಡಿ ಮಾಡಕ್ಕೆ ಬೇಯಿಸ್ಬಿಡ್ತೀವಿ. ಸುಣ್ಣ, ಸ್ವಲ್ಪ ಬೆಲ್ಲ ಮತ್ತೆ ನೀರ್ ಒಳಗಡೆ ಭತ್ತದ ಹುಲ್ಲಿರುತ್ತಲ್ಲ, ಭತ್ತದ ಹುಲ್ ಕಟಿಂಗ್ಸ್ ಮಾಡಿ ಹಸಿ ಅರ್ಶನ ಈ ನೀರ್ ಒಳಗಡೆ ಹಾಕಿ ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಸುಣ್ಣ ಹಾಕಿ ಸೌದೆ ಒಲೆಯಲ್ಲಿ ಅದನ್ನ ಬೇಯಿಸ್ತೀವಿ ಸರ್. ಸೌದೆ ಒಲೆಯಲ್ಲಿ ಯಾಕೆ ಬೇಯಿಸ್ತೀವಿ ಅಂತ ಹೇಳಿದ್ರೆ ಗ್ಯಾಸ್ ಇವತ್ತಿನ ರೇಟಲ್ಲಿ ಗ್ಯಾಸ್ ಅಲ್ಲಿ ನಾವು ಬೇಯಿಸಿ ಪೂರೈಸಕ್ ಆಗಲ್ಲ ಸರ್. ಹಂಗಾಗಿ ಸೌದೆ ಒಲೆಯಲ್ಲೇ ಬೇಯಿಸ್ತೀವಿ. ನಮ್ ಕಡೆ ಎಲ್ಲ ಸೌದೆ ತೊಂದರೆ ಎಲ್ಲ ವ್ಯತ್ಯಾಸ ಸಿಗುತ್ತೆ ಸರ್. ಆತರ ಅದನ್ನ ಬೇಯಿಸುವ ವಿಧಾನ ಮಾಡಿ. ನಾಟಿ ಪದ್ಧತಿ ಬಗ್ಗೆ, ನಾಟಿ ಪದ್ಧತಿ ಅಂದ್ರೆ ಅರಿಶಿನವನ್ನ ನಾವು ಡಿಸೆಂಬರ್ ಜನವರಿ ಕುಯ್ದಾಗ ಅದರೊಳಗಡೆ ಗೆಡ್ಡೆ ಸಸಿ ಬರುವಂತ ಗೆಡ್ಡೆನ ನಾವು ಸಪರೇಟ್ ಆಗಿ ತೆಗೆದಿಟ್ಕೊಂಡು ಅದನ್ನ ಶೇಖರಣೆ ಮಾಡಿರ್ತೀವಿ. ಯಾವ ತರ ಅಂದ್ರೆ ತಂಪು ಜಾಗದಲ್ಲೇ ಅದನ್ನ ಹೂಳಿಟ್ಟಿರ್ಬೇಕು, ಅಂದ್ರೆ ಮುಚ್ಚಿಟ್ಟಿರ್ಬೇಕು. ಅದು ಗೆಡ್ಡೆ ಹಂಗೆ ಇರುತ್ತೆ ಸರ್, ಮೊಳಕೆ ಹೊಡೆದಿರುತ್ತೆ. ಈ ಜೂನ್ ತಿಂಗಳಲ್ಲಿ ಫಸ್ಟ್ ಮಳೆ ಬಿದ್ದು 15 ದಿವಸ ಆಗಿರ್ಬೇಕು. 15 ದಿವಸ ಮೇಲೆ ಏರಿ ತರ ಫಸ್ಟ್ಗೆ ಮಾಡ್ಬಿಡ್ತೀವಿ. ಏರಿ ತರ ಮಾಡಿದ್ರೆ ಮಳೆ ನೀರು ಅದ್ರ ಮೇಲೆ ಬಿದ್ದಾಗ ತೇವ ಅಂಶ ಇರುತ್ತೆ ಅದರಲ್ಲಿ. ಅಂದ್ರೆ ನಿಮ್ಮ ಜಮೀನಲ್ಲಿ ಮಾಡ್ಕೊಂತೀರ ಏರಿ ತರ ಮಾಡೋಕ್ಕಿಂತ ಮುಂಚೆನೆ ಗೊಬ್ಬರನ ಮಿಕ್ಸ್ ಮಾಡ್ಬಿಟ್ಟಿರ್ತೀವಿ ಮುಂಚೆನೆ. ಗೊಬ್ಬರ ಅದನ್ನ ಭೂಮಿ ಒಳಗಡೆ ಮಿಕ್ಸ್ ಮಾಡಿ ಏರಿ ಮಾಡ್ಬಿಟ್ಟಿರ್ತೀವಿ ಸರ್. ಈ ಜೂನ್ ತಿಂಗಳಲ್ಲಿ ಮ್ಯಾಕ್ಸಿಮಮ್ ಫಸ್ಟ್ ಮಳೆ ಆಗೇ ಆಗತ್ತೆ. ಆ ಮಳೆ ಆಗಿ 15 ದಿವಸಕ್ಕೆ ಈ ಗೆಡ್ಡೆನ 2 ಅಡಿ ಡಿಸ್ಟೆನ್ಸ್ ಅಲ್ಲಿ ಒಂದೊಂದ್ ಗೆಡ್ಡೆನ ನೆಡಬೇಕು, ಒಂದೋ ಎರಡು ಗೆಡ್ಡೆನ ನೆಡಬೇಕು. ಯಾಕಂದ್ರೆ ಅಂತರ 2 ಅಡಿ ಬೇಕು, ಯಾಕಂದ್ರೆ ಇದು ಬೇರೆ ಹರಡ್ಕೊಳತ್ತ. ಇದು ಏರಿ ಸಾಧಾರಣ ಮಟ್ಟಿಗೆ ಒಂದು 3 ಅಡಿ ಅಗಲಾರು ಇರ್ಬೇಕು ಸರ್. ಏನಕ್ಕೋಸ್ಕರ 3 ಅಡಿ ಆಗಲ? ಅದು ಬೇರು ಹರಡ್ಕೊಳತ್ತೆ, ಅದು ಬೇರ್ ಬಿಡೋತ್ತಿಗೆ ಸಿಕ್ಕಾಪಟ್ಟೆ ಜಾಗದಲ್ಲಿ ವಿಸ್ತೀರ್ಣ ಆಗಿ ಹರಡುತ್ತೆ. ಈ ಹತ್ತತ್ರ ಹಾಕ್ಬಿಟ್ರೆ ಏನಾಗುತ್ತೆ, ಬೇರ್ ಜಾಸ್ತಿ ಹರಡ್ಕೊಳಕ್ ಅವಕಾಶ ಇರಲ್ಲ, ಅವಾಗ ಬರುವಂತ ಉತ್ಪತ್ತಿನ ತುಂಬಾ ಕಡಿಮೆ, ಕ್ರಾಪ್ ಕಡಿಮೆ ಆಗತ್ತೆ ಸರ್. ಹಂಗಾಗಿ 3 ಅಡಿ ಆಗಲ್ಲ ಏರಿ, ಉದ್ದ 1-8 ರಿಂದ 10 ಅಡಿ ಡಿಸ್ಟೆನ್ಸ್ ಆತರದಲ್ಲಿ ಏರಿ ಮಾಡ್ತಾ ಹೋಗ್ತೀವಿ ಸರ್. ಒಂದು ಒಂದು ಇದರಲ್ಲಿ ಎಷ್ಟು ಏರಿಗಳನ್ನ ಮಾಡ್ತಿರುತ್ತ? ಸಾಧಾರಣ ಮಟ್ಟಿಗೆ ಒಂದು ಉದಾಹರಣೆಗೆ ಈ ಒಂದು ನಿಮ್ಮ ಪ್ಯಾಸೇಜ್ ಇದೆಯಲ್ಲ ಸರ್, ಇದ್ರೊಳಗಡೆ ಕಡಿಮೆ ಅಂದ್ರೆ ಸರ್ 10 ಏರಿ ಮಾಡ್ತೀವಿ ಸರ್. ಅಂದ್ರೆ ಒಂದು ಏರಿಗೂ ಮತ್ತೊಂದು ಏರಿಗೂ ಎಷ್ಟು ಅಂತರ ಬಿಡ್ತೀರಾ ನೀವು? ಏನು 3 ಅಡಿ ಡಿಸ್ಟೆನ್ಸ್ ಇದೆಯಲ್ಲ ಸರ್, ಅದ್ರ ಪಕ್ಕದಲ್ಲಿ ಜಾಸ್ತಿ ಏನ್ ಬಿಡೋ ಅವಶ್ಯಕತೆ ಬರಲ್ಲ, 1 ಅಡಿ ಸಾಕಾಗತ್ತೆ. ಯಾಕಂದ್ರೆ 3 ಅಡಿ ಒಳಗಡೆ ಬೇರೆ ಹಳ್ಕಾಣುತ್ತೆ, ಆ ಮಧ್ಯದಲ್ಲಿ 1 ಅಡಿ ಗ್ಯಾಪ್ ಯಾಕೆ ಬಿಡ್ತೀವಿ ಅಂತ ಹೇಳಿದ್ರೆ ಮಳೆಯಲ್ಲಿ ಜಾಸ್ತಿ ನೀರು ಯಥೇಚ್ಛ ಬಿತ್ತು ಅಂದ್ರೆ ಆ ಇದಕ್ಕೆ ಹೊಡೆತ ಬೀಳಬಾರ್ದು ಅಂತೇಳಿ ಮಳೆಗಾಲದಲ್ಲಿ ಅದು ನೀರು ಬಿದ್ದಿದ್ದು ಸರಾಗವಾಗಿ ಬೇರೆ ಕಡೆ ಹರ್ಕೊಂಡು ಹೋಗೋಂಗೆ 1 ಅಡಿ ಗ್ಯಾಪ್ ಇಡ್ತೀವಿ ಸರ್ ಅಷ್ಟೇ. ಅದೇ ನೆಟ್ ಮೇಲೆ ಏನಾಗುತ್ತೆ, ಸದಾಮಟ್ಟಿ 1 ತಿಂಗಳಲ್ಲೇ ಎಲೆ ಸಸಿ ಬಂದ್ಬಿಡುತ್ತೆ ಸರ್. 2 ಅಡಿ ಡಿಸ್ಟೆನ್ಸ್ ಅಲ್ಲಿ ನೆಡೋದು, ಏರಿ 3 ಅಡಿ ಅಗಲ ಇರುತ್ತೆ. ಒಂದ್ ಏರಿಗೂ ಇನ್ನೊಂದ್ ಏರಿಗೂ 1 ಅಡಿ ಗ್ಯಾಪ್ ಇಟ್ಟಿರ್ತೀವಿ ಮಧ್ಯ. ಯಾಕೆಂದ್ರೆ ಮಳೆ ನೀರೇನಾದ್ರು ಬಿದ್ದಾಗ ಸರಾಗವಾಗಿ ಆ ಏರಿಗೆ ನಿಂತ್ಕೊಂಡು ಅದೆಲ್ಲ ಕೊಳತ್ ಹೋಗ್ಲಿದ್ದಂಗೆ ಹರ್ಕೊಂಡು ಹೋಗ್ಲಿ ಅಂತ ಗ್ಯಾಪ್ ಬಿಡುತ್ತೆ ಸರ್ ಅಷ್ಟೇ, ಬೇರೆ ಉದ್ದೇಶಕ್ಕೆ ಏನಿಲ್ಲ ಸರ್. ಆತರ ಮಾಡ್ತೀವಿ. ಅದು ಕ್ರಮೇಣವಾಗಿ ಡಿಸೆಂಬರ್ ಜನವರಿ ಹೊತ್ತಿಗೆ ಅರಿಶಿಣ ಏನಾಗುತ್ತೆ ಅಂದ್ರೆ ಎಲೆ ಒಣಗುತ್ತೆ. ನಮಗೆ ಹೆಂಗ ಗೊತ್ತಾಗತ್ತೆ ಅಂದ್ರೆ ಅರಿಶಿಣ ಹಣ್ಣಾಗ್ಬಿಟ್ಟು ಎಲೆ ಒಣಗಿದೆ ಅಂದ್ರೆ ಅರಿಶಿಣ ಬಂದಿದೆ ಅಂತ ಸರ್ ನಮ್ಮ ಲೆಕ್ಕ. ಅಂದ್ರೆ ತಮ್ಮ ಪ್ರಕಾರವಾಗಿ ಯಾವಾಗ ಅರಿಶಿಣವನ್ನ ನಾಟಿ ಮಾಡೋದು ಮತ್ತೆ ನಾಟಿ ಮಾಡೋ ಸಮಯ? ಜೂನ್ ತಿಂಗಳು ಸರ್. ಅದು ಒಳ್ಳೆ ಸಮಯ. ಅದು ಫಸ್ಟ್ ಮಳೆ ಜೂನ್ ತಿಂಗಳಲ್ಲೇ ಮಾಡ್ಬೇಕು ಸರ್. ಮಳೆ ಬಿದ್ದು 15 ದಿವಸದೊಳಗಡೆ ಮಾಡ್ಲೇಬೇಕು ಸರ್. ಕೊಯ್ಲು ಯಾವಾಗ ಅಂತ ಅಂದ್ರಿ? ಡಿಸೆಂಬರ್ ಎಂಡ್ ಇಲ್ಲಾದ್ರೆ ಜನವರಿ, ಡಿಸೆಂಬರ್ ಎಂಡ್ ಅಲ್ಲಿ ಮ್ಯಾಕ್ಸಿಮಮ್ ಬಂದ್ಬಿಡುತ್ತೆ ಸರ್. 6 ತಿಂಗಳು ಕೃಷಿ ಇದು. 1 ತಿಂಗಳು ಯಾಕೆ ಗ್ಯಾಪ್ ಜನವರಿ ಅಂತ ಕೊಡ್ತೀವಿ ಅಂದ್ರೆ, ಎಲ್ಲಾರು ಜೂನ್ ತಿಂಗಳಲ್ಲಿ ಮಳೆ ಬರೋದು ಬರಲಿಲ್ಲ ಅಂತ ಆದ್ರೆ, ಎಲ್ಲರೂ ಜುಲೈಗೆ ಮಳೆ ಬಂದ್ಬಿಡ್ತು ಅಂದ್ರೆ 15 ದಿವಸ ಗ್ಯಾಪ್ ಅನ್ನಲ್ಲ, ಮಳೆ ಬಂದು 15 ದಿವಸ ಅನ್ನಲ್ಲ. ಜೂನ್ ತಿಂಗಳಲ್ಲಿ ಮಳೆ ಬರಲಿದೆ ಜುಲೈ ಬಂತು ಅಂದ್ರೆ ಅದು ಜನವರಿ ಹೋಗ್ಬಿಡುತ್ತೆ ಅರ್ಶನ ಬರೋದು. ಹಂಗಾಗಿ ಡಿಸೆಂಬರ್ ಜನವರಿ ಅಂತ ಮೆನ್ಷನ್ ಮಾಡಿರ್ತೀವಿ ಸರ್. 2 ತರದಲ್ಲಿ ಮ್ಯಾಕ್ಸಿಮಮ್ ಜೂನ್ ತಿಂಗಳಲ್ಲಿ ಅರ್ಶನ ನೆಟ್ಬಿಡ್ತೀವಿ ಸರ್. ಅದು ಬಾರಿ ರೇರ್ ಜುಲೈ ತಿಂಗಳಲ್ಲಿ ನೆಡೋದು, ಡಿಸೆಂಬರ್ ಎಂಡ್ ಹೊತ್ತಿ ಕುಯ್ಲಾಗ್ಬಿಡುತ್ತೆ ಸರ್. ಆ ಒಂದು ಮಧ್ಯ 6 ತಿಂಗಳ ಗ್ಯಾಪ್ ಅಲ್ಲಿ ಅಂದ್ರೆ ಅದು ಒಂದು ಬೆಳವಣಿಗೆ ಆಗೋ ಸಮಯದಲ್ಲಿ ತಾವು ಯಾವ ರೀತಿಯಾದ ಗೊಬ್ಬರ ಕೊಡ್ತೀರ, ಅದ್ರ ನಿರ್ವಹಣೆಯಲ್ಲಿ ಯಾವ ರೀತಿ? ಏನಿಲ್ಲ ಸರ್, ಅದು ಫಸ್ಟ್ ಗೆ ನಾವು ಮಣ್ಣನ್ನ ಮಿಕ್ಸ್ ಮಾಡಿ ಗೊಬ್ಬರ ಮತ್ತು ಮಣ್ಣು ಎರಡನ್ನೂ ಮಿಕ್ಸ್ ಮಾಡಿ ಏರಿ ಮಾಡಿ ಬಿಟ್ಬಿಟ್ಟಿರ್ತೀವಿ ಸರ್. ಮಳೆ ಹಿಡಿಯಕ್ಕಿಂತ ಒಂದು 15 ದಿವಸ ಮುಂಚೆ, ಅಂದ್ರೆ ಜೂನ್ ಅಂತ ಹೇಳಿದ್ರೆ ಜೂನ್ ತಿಂಗಳು ಬರೋಕ್ಕಿಂತ 15 ದಿವಸ ಮುಂಚೆ ಮಣ್ಣು ಮತ್ತು ಗೊಬ್ಬರನ ಎರಡನ್ನೂ ಮಿಕ್ಸ್ ಮಾಡಿ ಏರಿ ಮಾಡ್ತೀವಿ ಸರ್. ಮಳೆ ಬಿದ್ದ ತಕ್ಷಣ ಏನಾಗುತ್ತೆ, ಆ ಏರಿಯಲ್ಲಿ ತೇವ ಬರುತ್ತಲ್ಲ, ತೇವ ಬಂದ ತಕ್ಷಣನೇ ಕಡಿಮೆ ಅಂದ್ರು ಒಂದು 1/2 ಅಡಿ 1 ಅಡಿ ಆಳದಲ್ಲಿ ಬೇರನ್ನ ಕೆಳಗಡೆ ಇಡ್ತೀವಿ ಸರ್. ಅದ ಮೇಲ್ಗಡೆ ಸ್ವಲ್ಪ ಮಣ್ಣು ತೆಳು ಮಣ್ಣಾಕಿ ಮುಚ್ಚಿರ್ತೀವಿ, ಯಾಕಂದ್ರೆ ಬೇರ್ ತಕ್ಷಣ ಮೇರು ಬರ್ಬೇಕಲ್ಲ ಅಂತ. ಆತರ ಮಾಡ್ತೀವಿ ಸರ್. ಗೊಬ್ಬರ ಮತ್ತೇನು ಹಾಕೋ ಅವಶ್ಯಕತೆ ಇಲ್ಲ, ಒಂದು ಬಾರಿ ಮಾತ್ರ ಗೊಬ್ಬರ ಅಷ್ಟೇ ಸರ್. ಪದೇ ಪದೇ ಹಾಕ್ಬಾರ್ದು, ಪದೇ ಪದೇ ಹಾಕ್ಬಿಟ್ರೆ ಹೀಟ್ ಆಗುತ್ತೆ, ದನದ ಗೊಬ್ಬರ ಹೀಟ್ ಸರ್. ಅದು ತಾವ್ ಯಾವ ಗೊಬ್ಬರ ಉಪಯೋಗಿಸ್ತೀವಿ ನಾವು? ಇದು ಸಾವಯವ ದನದ ಗೊಬ್ಬರ, ಅಲ್ಲೇ ಮನೆಯಲ್ಲಿ ಸ್ವಲ್ಪ ಹಸು ಇದೆ ಸರ್, ಆ ಗೊಬ್ಬರ ಸಾಕಾಗಲ್ಲ. ನಾವು ಅಕ್ಕಪಕ್ಕ ನಮ್ಮ ಹಳ್ಳಿ ಕಡೆಯಲ್ಲೆಲ್ಲ ಅಥವಾ ಅಲ್ಲೆಲ್ಲ ಬೆಳೀತಾ ಹಸುಗಳು ಸಾಕ್ಯಾರ ಸರ್, ಅಲ್ಲಿ ಗೊಬ್ಬರ ನಾವು ಎಷ್ಟು ಬೇಕಷ್ಟು ನಮಗೆ ಸಾಕಾಗಲಿ ಇದನ್ನ ತಗಂತೀವಿ ಸರ್. ಅಂದ್ರೆ ಕೊಟ್ಟಿಗೆ ಗೊಬ್ಬರನ ಉಪಯೋಗಿಸ್ತೀವಿ ಸರ್. ಕೊಟ್ಟಿಗೆ ಗೊಬ್ಬರ ಸಾವಯವದ್ದು, ಅದೇನ ಕೆಮಿಕಲ್ ಏನು ಬರಲ್ಲ ಸರ್ ಅದರಲ್ಲಿ. ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಏನಾಗಲ್ಲ ಸರ್. ರಾಸಾಯನಿಕ ಗೊಬ್ಬರ ಯಾಕೆ ಉಪಯೋಗಿಸಲ್ಲ ಅಂತ? ಇಲ್ಲ ಸರ್, ರಾಸಾಯನಿಕ ಗೊಬ್ಬರ ಉಪಯೋಗಿಸ್ಬಿಟ್ರೆ ಕ್ರಾಪ್ ಚೆನ್ನಾಗಿ ಬರುತ್ತೆ. ಅದೇನಾಗುತ್ತೆ ಅಂದ್ರೆ ಕೆಮಿಕಲ್ ಅಲ್ಲ ಅದು. ಈ ಉದಾಹರಣೆಗೆ ಅರಿಶಿನದಲ್ಲೇ ನಾವು ಕುಂಕುಮನೂ ರೆಡಿ ಮಾಡ್ತೀವಿ ಸರ್. ಹೆಣ್ಮಕ್ಳು ಅರಿಶಿನ ಕುಂಕುಮ ಇಟ್ಕೊಂಡಾಗ ಅದೇನಾಗುತ್ತೆ, ರಾಸಾಯನಿಕ ಗೊಬ್ಬರ ಹಾಕಿದಾಗ ಕೆಮಿಕಲ್ ಅಲ್ಲ, ಇಲ್ಲೆಲ್ಲ ಅಲರ್ಜಿ ಆಗುತ್ತೆ ಸರ್. ಈ ಹಣೆಯಲ್ಲಿ ಒಂಥರ ಕರ್ರಗಾಗಿ ಅಲರ್ಜಿ ಟೈಪ್ ಆಗುತ್ತೆ. ನೀವು ಹೊಟ್ಟೆಗೆ ಏನಾದ್ರು ನೀರಿಗೆ ಹಾಕೊಂಡು ಕುಡಿಯೋದು ಅಥವಾ ಅಡಿಗೆ ಮಾಡೋತ್ತಿಗೆ ಸಾಂಬಾರಿಗೆ ಹಾಕಿದರೆ ಅದು ಕೆಮಿಕಲ್ ಅಲ್ಲ, ಸೈಡ್ ಎಫೆಕ್ಟ್ ಆಗುತ್ತೆ ಸರ್. ಅದು ಗೊತ್ತಾಗಲ್ಲ ಆಗಿದ್ದು, ಕೆಮಿಕಲ್ ಅಂಶ ಹಾಕಿದಾಗ ಸೈಡ್ ಎಫೆಕ್ಟ್ ಆಗುತ್ತೆ ಸರ್. ಹಾಗಾಗಿ ತಾವು ರಾಸಾಯನಿಕ ಗೊಬ್ಬರ ಉಪಯೋಗಿಸಲ್ಲ ಸರ್. ಯಾಕೆಂತ ಹೇಳಿದ್ರೆ ಜನಗಳು ನಾವು ಕೊಟ್ಟು ಇದರಿಂದ ಒಳ್ಳೆ ರಿಸಲ್ಟ್ ಬಂದಿದೆ, ಅದರಿಂದ ನಮಗೆ ಕ್ರಾಪ್ ಬರೋದು ಸ್ವಲ್ಪ ಕಡಿಮೆ ಆದ್ರೂ ತೊಂದರೆ ಇಲ್ಲ. ಈ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಗ್ರೋತ್ ಚೆನ್ನಾಗಿ ಬರುತ್ತೆ, ಇದರಲ್ಲಿ ಪ್ರಮಾಣ ಕಡಿಮೆ ಆದ್ರೂ ಯಾವುದೇ ತರದ ಸೈಡ್ ಎಫೆಕ್ಟ್ ಇಲ್ಲ ಸರ್. ತಿಳಿ ಯಾವ್ದು ಹಾಕಿದ್ದೀರಾ ತಾವು? ನಾವು ಇದು ಸಾವಯವದ್ದೇ ಸರ್, ಅರಿಶಿನ. ಯಾವುದೇ ತರದ್ದು ಇದು ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆದಿರುವಂತ ಬೀಜ ತರಲ್ಲ ಸರ್. ಏನಕ್ಕೋಸ್ಕರ ಅಂತೀರ? ಅದು ಯಾಕೆ ಬೆಳೀತಾರೆ? ನಮ್ಮಲ್ಲಿ ನರಸಿಂಹರಾಜಪುರದಲ್ಲಿ ಅರಿಶಿನ ಸಿಕ್ಕಾಪಟ್ಟೆ ಬೆಳೀತಾರೆ ಸರ್. ಕೇರಳಿ ಅಂತ ಸಿಕ್ಕಾಪಟ್ಟೆ ಇದಾರೆ. ಅವರು ಈ ರಾಸಾಯನಿಕ ಗೊಬ್ಬರಕ್ಕೆ ಯಾಕೆ ಬೆಳೀತಾರೆ ಅಂದ್ರೆ ಅವರು ಬಿಸ್ನೆಸ್ ದೃಷ್ಟಿಯಿಂದ ಮಾಡ್ತಾರೆ. ಅದು ಯಾಕೆಂದ್ರೆ ಕೇರಳದಲ್ಲಿ ಎಣ್ಣೆ ತೆಗಿತಾರೆ ಸರ್. ಅರಿಶಿನ ತಗೊಂಡೋಗಿ ಕೇರಳದಲ್ಲಿ ಆಯಿಲ್ ತೆಗಿಸ್ತಾರೆ ಸರ್. ಅದರಿಂದ ಏನಾಗುತ್ತೆ, ಆಯಿಲ್ ತೆಗಿಯೋದ್ರಿಂದ ಏನು ಸಮಸ್ಯೆ ಆಗಲ್ಲ ಅರಿಶಿನದಲ್ಲಿ. ಅವ್ರು ದೊಡ್ಡ ದೊಡ್ಡ ಯಾವ್ದಾದ್ರು ಬೇರೆ ತರ ಪೇಂಟ್ ಗಿಂಟ್ ಎಲ್ಲ ಅರಿಶಿನದ ಆಯಿಲ್ ಎಲ್ಲ ಪೇಂಟ್ ಉತ್ಪತ್ತಿ ಮಾಡ್ತಾರೆ ಅಂತ ಕೇಳಿದೀನಿ ಸರ್. ಅದರಿಂದ ಅದು ಆಯಿಲ್ ತೆಗಿಯಕ್ಕೆ ಅವ್ರು ಕಳಿಸ್ತಾರೆ. ಆಯಿಲ್ ತೆಗೆದ ಮೇಲೆ ಬರುವಂತ ಅರಿಶಿನದ ಕೊಂಬಿದೆ, ಅದು ಅಂಗಡಿಲಿ ಬರುತ್ತೆ ಸರ್. ಅದು ಆಯಿಲ್ ಪೂರ್ತಿ ಹೋಗ್ಬಿಟ್ಟಿರುತ್ತೆ, ಅವ ಉಬ್ಗಂಡಿರುತ್ತೆ, ಅದು ಹಿಂಗೆ ಮುರಿದ್ರೆ ತುಂಡಾಗ್ಬಿಡುತ್ತೆ, ಒಳಗಡೆ ಆಯಿಲ್ ಅಂಶನೇ ಇರಲ್ಲ ಸರ್. ಅದು ಎಣ್ಣೆ ತೆಗಿ ಕಳಿಸ್ತಾರೆ ಸರ್. ಅದಕ್ಕೆ ಇದಾಗ್ತಾರೆ ಸರ್, ಕೆಮಿಕಲ್ ಹಾಕ್ತಾರೆ ಸರ್, ಅಂದ್ರೆ ರಾಸಾಯನಿಕ ಗೊಬ್ಬರ ಹಾಕ್ತಾರೆ ಸರ್ ಅವರು. ಅದು ಗ್ರೋತ್ ಚೆನ್ನಾಗಿ ಬರುತ್ತೆ, ತೂಕನೂ ಜಾಸ್ತಿ ಬರುತ್ತೆ ಸರ್. ಅಂದ್ರೆ ನೀವು ಬೆಳೀತಕ್ಕಂಥದ್ದಕ್ಕೂ ಅದಕ್ಕೂ ಇರತಕ್ಕಂತ ವ್ಯತ್ಯಾಸ ಅಂದ್ರೆ ರಾಸಾಯನಿಕದಲ್ಲಿ ವ್ಯತ್ಯಾಸವನ್ನ, ರಾಸಾಯನಿಕದಲ್ಲಿ ಬರೋ ಗ್ರೋತ್ ಇದರಲ್ಲಿ ಜಾಸ್ತಿ ಬರಲ್ಲ ಸರ್. ಇದ್ರ ಒಂದು ಇಳುವರಿ ಬಗ್ಗೆ ಹೇಳೋದಾದ್ರೆ, ಮತ್ತೆ ಅದ್ರ ಇಳುವರಿ ಬಗ್ಗೆ ಹೇಳೋದಾದ್ರೆ ಆತರ ಇದು ನಮಗೆ ಒಂದು ಕ್ವಿಂಟಲ್ ಇಲ್ಲಿ ಬೆಳೆದ್ರೆ ಅದು 2.5 ಕ್ವಿಂಟಲ್ ಬರುತ್ತೆ ಸರ್, ರಾಸಾಯನಿಕ ಗೊಬ್ಬರ ಹಾಕಿದ್ರೆ. ಈ 1.5 ಕ್ವಿಂಟಲ್ಗೆ ತಾವ್ ಎಷ್ಟು ನಾಟಿ ಮಾಡ್ತೀರಾ ಇದನ್ನ ಅಂದ್ರೆ ಸರ್? ಈಗ ನಾವು ಏನು 2 ಅಡಿ ಒಂದೊಂದು ಅದೇ 2 ಬೀಜ ನೆಡ್ತೀವಿ ಸಸಿಯಾಗಿ ಉತ್ಪತ್ತಿ, ಅವ್ರು ಅದೇ ಪ್ರಮಾಣನೇ ಹಂಗೆ ನೆಡ್ತಾರೆ ಸರ್. ಅದೇನಾಗುತ್ತೆ ಅಂದ್ರೆ ಗ್ರೋತ್ ಸಿಕ್ಕಾಪಡೆ ಬರುತ್ತೆ. ನಾವು 3 ಅಡಿ ಮಾಡಿದ್ರೆ ಅವ್ರು 4-5 ಅಡಿ ಅಗಲದಲ್ಲಿ ಇದ್ ಮಾಡ್ತಾರೆ ಸರ್, ಅಗಲ ಇರುತ್ತೆ ಏರಿ. ಅವಾಗ ಏನಾಗುತ್ತೆ, ಅಷ್ಟು ಪ್ರಮಾಣದಲ್ಲಿ ಗ್ರೋತ್ ಆಗುತ್ತೆ ರಾಸಾಯನಿಕ ಗೊಬ್ಬರ ಹಾಕಿದ್ರೆ. ನಮ್ದು ಈ ಗೊಬ್ಬರ ಹಾಕಿದಾಗ ಗ್ರೋತ್ ಅಷ್ಟು ಪ್ರಮಾಣ ಆಗಲ್ಲ ಸರ್. ಅವಾಗ ಏನಾಗುತ್ತೆ, ಏರಿ ವಿಸ್ತೀರ್ಣ ಇದೆಯಲ್ಲ, ಅದ್ರಲ್ಲಿ ಅವ್ರಿಗೆ ಗ್ರೋತ್ ಜಾಸ್ತಿ ಸಿಗುತ್ತೆ ಸರ್. ಹಂಗಾಗಿ ನಮಗಿಂತ ಡಬಲ್ ಬಂದ್ಬಿಡುತ್ತೆ ಸರ್, ಅವರಿಗೆ ಜಾಸ್ತಿ ಬರುತ್ತೆ. ಒಟ್ಟಲ್ಲಿ ತಾವು ಆರೋಗ್ಯಕರವಾದ ಒಂದು ಅರಿಶಿನವನ್ನ ಬೆಳಿತೀವಿ? ಹೌದು ಸರ್, ಆರೋಗ್ಯಕರವಾದ ಅರಿಶಿನ ಬೆಳಿತೀವಿ. ನಾವು ಮನೆ ಮನೆಗೆ ಡೈರೆಕ್ಟ್ ಕಸ್ಟಮರ್ಗೆ ಕೊಡೋದ್ರಿಂದ ಒಳ್ಳೆ ರಿಸಲ್ಟ್ ಬಂದಿದೆ ಸರ್. ತದನಂತರವಾಗಿ ತಮಗೆ ಒಂದು ಈ ಒಂದು ಅರಿಶಿನ ಚೆನ್ನಾಗಿ ಬಲ್ತಿದೆ ಅನ್ನೋದು ಯಾವ ಸೀಸನ್ ಅಲ್ಲಿ ಯಾವ ಸಮಯದಲ್ಲಿ ಗೊತ್ತಾಗುತ್ತೆ? ಅದು ಸರ್, ಡಿಸೆಂಬರ್ ಮ್ಯಾಕ್ಸಿಮಮ್ ಡಿಸೆಂಬರ್ ಹೊತ್ತು ಎಲೆ ಪೂರ್ತಿ ಹಣ್ಣಾಗ್ಬಿಡುತ್ತೆ ಸರ್. ಅರಿಶಿನ ಎಲೆ ಪೂರ್ತಿ ಹಣ್ಣಾಗಿ ಒಣಗ್ತಿದೆ ಅಂದ್ರೆ ಅದು ಅರಿಶಿನ ಬಂದಿದೆ ಅಂತೆ ಸರ್. ನಾವೇನು ನೋಡೋ ಅವಶ್ಯಕತೆನೇ ಇಲ್ಲ ಸರ್. ಅದಕ್ಕೆ ಈ ಅರಿಶಿನಕ್ಕೆ ಯಾವ್ದಾವ್ದು ರೋಗಗಳು ಬರಲ್ಲ? ಅರಿಶಿನಕ್ಕೆ ಬರಲ್ಲ ಸರ್. ಅರಿಶಿನಕ್ಕೆ ಯಾಕೆ ಬರಲ್ಲ ಅಂತ ಹೇಳಿದ್ರೆ, ಅರಿಶಿನೇ ಇದು ಸಾವ ಇದ್ದಂಗೆ ಸರ್, ಆಂಟಿಬಯೋಟಿಕ್, ಅದ್ರ ಹತ್ರ ಯಾವ ಕ್ರಿಮಿಕೀಟಗಳು ಬರಲ್ಲ. ಆದ್ರೆ ಅರಿಶಿನವನ್ನ ಉತ್ಪತ್ತಿ ನಾವು ಅರಿಶಿನ ಬೇಯಿಸಿ ನಂತರ ಅರಿಶಿನ ಕುಡಿಸ್ತೀವಲ್ಲ ಸರ್, ಆ ಕುಡಿಸ್ಬೇಕಾದ್ರೆ ಅದರಲ್ಲಿರೋ ಮೇಲ್ಗಡೆ ಇರೋ ಸಿಪ್ಪೆನ ತೆಗೆದು ಕುಡಿಸಿದ್ರೆ ಕುಟ್ಟೆ ಬರಲ್ಲ. ಈ ಅರಿಶಿನ ಸಿಪ್ಪೆ ಇರುತ್ತಲ್ಲ ಸರ್, ಸಿಪ್ಪೆ ಸಮೇತ ಕುಟ್ಟಿದಾಗ ಏನಾಗುತ್ತೆ ಅಂದ್ರೆ ಆ ಸಿಪ್ಪೆ ಒಂಥರ ಪೌಡರ್ ಮಣ್ಣು ಇದ್ದಂಗೆ ಇರುತ್ತೆ ಸರ್. ಎಷ್ಟೇ ಇದು ಮಾಡಿದ್ರು ಅದು ಎಷ್ಟು ಮಾಡಿ ಕುಟ್ಟಕ್ಕೆ ಪೂರ್ತಿ ಪೌಡರ್ ಆಗಲ್ಲ. ಅದು ಇದ್ರೊಳಗೆ ಸೇರ್ಕೊಂಡಾಗ ಕ್ರಮೇಣ ಮನೆಯಲ್ಲಿ ನಾವು ಕೊಟ್ಟಾಗ ಅವರು ಇಡೀ ವಿಧಾನದ ಚೂರು ವ್ಯತ್ಯಾಸ ಮಾಡ್ಕೊಂಡ್ರು ಗಾಳಿ ಆಡಿದ್ರೆ ಕುಟ್ಟೆ ಬಂದ್ಬಿಡುತ್ತೆ ಸರ್. ಅದಕ್ಕೆ ನಾವೇನ್ ಮಾಡ್ತೀವಿ, ಆ ಸಿಪ್ಪೆನ ತೆಗೆಸಿ ಪೌಡರ್ನ ಮಾಡ್ತೀವಿ ಸರ್. ಅವಾಗ ಮ್ಯಾಕ್ಸಿಮಮ್ ಕುಟ್ಟೆ ಬರೋ ಅಂಶನೂ ಕಡಿಮೆ ಆಗುತ್ತೆ ಸರ್. ತದನಂತರವಾಗಿ ಅದನ್ನ ಯಾವ ರೀತಿ ಅದನ್ನ ತೆಗೆಯೋದು, ಯಾವ ತರ ತೆಗಿತೀರಿ? ಏನಿಲ್ಲ ಸರ್, ಸೇಮ್ ಮಾಮೂಲಿ ಈಗ ನಾವೆಲ್ಲ ಹೆಂಗೆ ಹಾರೆ ಎಲ್ಲ ಇಟ್ಕೊಂಡು ಹಳ್ಳಿ ಕಡೆ ಇದ್ ಮಾಡ್ತೀವಲ್ಲ ಸರ್, ಬಾರಿ ಸುಲಭ ಸರ್. ಅದೇನು ಭೂಮಿ ಗೊಬ್ಬರ ಮತ್ತು ಭೂಮಿ ಮಣ್ಣಿಂದ ಇದಿರುತ್ತಲ್ಲ ಸರ್, ಹಾರೆ ಹೊಡೆದ ತಕ್ಷಣನೇ ಮಣ್ಣು ಆರಾಮ್ ಆಟೋಮೆಟಿಕ್ ಆಗಿ ಲೂಸ್ ಇರುತ್ತೆ ಸರ್. ಅದೇನು ಕಲ್ ಕೂತಂಗ್ ಕೂರಲ್ಲ. ಅದೇ ಈ ಮಣ್ಣುಗಳು ಹೊಸ ಹೊಸ ಈ ವರ್ಷ ಹಾಕಿದ ಮಣ್ಣನ್ನ 3 ವರ್ಷ ಆ ಮಣ್ಣು ತೆಗಿತೀವಿ ಸರ್. ಆ ಮಣ್ಣು ಇರಬಾರ್ದು ಸರ್. ಅದ ಏನಕ್ಕೋಸ್ಕರ? ಆ ಮಣ್ಣಲ್ಲಿ ಸತ್ವ ಕಡಿಮೆ ಆಗ್ಬಿಡುತ್ತೆ ಸರ್. ಅದ್ರದ್ದು ಮಣ್ಣಿನ ಮನೆಯಲ್ಲಿ ಬೇರೆ ತೆಂಗಿನ ಗಿಡಕ್ಕೆ ಅವಕ್ಕೆ ಮನೆಯಲ್ಲಿ ತೆಂಗಿನ ಗಿಡ ಬೇಕಾಗತ್ತಲ್ಲ ಸರ್, ಅದನ್ನ ಅದಕ್ಕೆ ಬೇಸಾಯಕ್ಕೆ ಹಾಕಂತೀವಿ. ಇಲ್ಲಿ ಹೊಸ ಮಣ್ಣು ತಂದು ಇಡ್ತೀವಿ ಸರ್. ಯಾಕೆಂದ್ರೆ ಮತ್ತೆ ಹೊಸ ಮಣ್ಣು ಹಾಕಿದ್ರೆ ಫಲವತ್ತತೆ ಬರುತ್ತೆ ಸರ್. ಇಲ್ಲದೆ ಅದ್ರದ್ದು ಇದು ಸತ್ವ ಪೂರ್ತಿ ಹೋಗ್ಬಿಟ್ಟಿರುತ್ತೆ ಸರ್. ಮತ್ ಬರುವಂತ ಇದು ಕಡಿಮೆ ಆಗತ್ತೆ, ನಮಗೆ ಗ್ರೋತ್ ಕಡಿಮೆ ಆಗುತ್ತೆ ಸರ್. ಹಂಗ ಮಣ್ಣು ಚೇಂಜ್ ಮಾಡ್ಲೇಬೇಕು ಸರ್, ಗೊಬ್ಬರನ ಚೇಂಜ್ ಮಾಡ್ಬೇಕು ಸರ್ ವರ್ಷಕ್ಕೊಂದ್ಸತಿ. ತದನಂತರವಾಗಿ ಅದನ್ನೆಲ್ಲ ಬಿಡಿಸ್ತೀರಾ? ಬಿಡಿಸ್ತೀವಿ ಸರ್. ಅದನ್ನ ಆರೆ ತೆಗೆದ ಮೇಲೆ ಅದನ್ನ ನೀರಿಗೆ ಹಾಕ್ಬೇಕು ಸರ್. ಫಸ್ಟ್ ನೀರಿಗೆ ಹಾಕಿ ಕ್ಲೀನಾಗಿ ತೊಳೆದು ಬಿಡ್ಬೇಕು ಸರ್. ಯಾವ ನೀರಿಗೆ? ತಣ್ಣೀರು ಸರ್. ತಣ್ಣೀರಿಗೆ ಹಾಕಿ ಚೆನ್ನಾಗಿ ತೊಳೆದು ಬಿಟ್ರೆ ಅದ್ರೊಳಗಡೆ ಏನಾಗುತ್ತೆ, ಮಣ್ಣಂಶ ಪೂರ್ತಿ ಬಿಟ್ಟು ಹೋಗ್ಬಿಡುತ್ತೆ. ಮಣ್ಣಂಶ ಬಿಟ್ಟಿದ ಮೇಲೆ ಅದ್ರೊಳಗಡೆ ಗೆಡ್ಡೆ ಇರುತ್ತಲ್ಲ, ಸಸಿ ಬೇಕಾದ ಗೆಡ್ಡೆನ ತೆಕ್ಕೊಂಡ್ಬಿಡ್ತೀವಿ ಸರ್. ಇನ್ನು ಕೊಂಬುಗಳಿರುತ್ತಲ್ಲ ಅದನ್ನ ಏನ್ ಮಾಡ್ತೀವಿ ಅಂದ್ರೆ, ನೀರು ಸ್ವಲ್ಪ ಸುಣ್ಣ, ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣ ಸುಣ್ಣ, ಸ್ವಲ್ಪ ಬೆಲ್ಲ, ಆಮೇಲೆ ಅದು ಡೈರೆಕ್ಟ್ ಆಗಿ ನಾವು ನೀರಿಗೆ ಹಾಕಿ ಬೇಯಿಸಿದ್ರೆ ಏನಾಗುತ್ತೆ ಅಂದ್ರೆ ಆ ಕೊತ ಕೊತ ಕುದಿತಿರ್ಬೇಕಾದ್ರೆ ಅರಿಶಿನ ಏನಾಗುತ್ತೆ ಓಪನ್ ಆಗ್ಬಿಡುತ್ತೆ ಸರ್. ಅದು ಆತರ ಆಗ್ಬಾರ್ದು ಅಂದ್ರೆ ಈ ಭತ್ತದ ಹುಲ್ಲಿದೆಯಲ್ಲ ಹುಲ್ಲನ್ನ ಕಟಿಂಗ್ಸ್ ಮಾಡಿ ನೀರೊಳಗೆ ಮಿಕ್ಸ್ ಮಾಡಿ ಇದು ಹಾಕಿದ್ರೆ ಅವಾಗ ನೀರಿನ ಹೊಡೆತ ಕಾದಿದ ಹೊಡೆತ ಡೈರೆಕ್ಟ್ ಆಗಿ ಅರಿಶಿನ ಕೊಂಬಿ ಬೀಳಲ್ಲ, ಇನ್ನು ಹುಲ್ಲುಗಳು ತಡಿತಾವೆ ಅವಾಗ ಇದಾಗುತ್ತೆ. ಇಲ್ಲ ಅರಿಶಿನ ಕೊಂಬ ಒಡೆದ್ಬಿಡುತ್ತೆ ಸರ್, ಆ ಕುದಿತಾ ಇರ್ಬೇಕಾದ್ರೆ ಅರಿಶಿನ ಒಡೆದು ಸೀಳು ಸೀಳಾಗಿ ಎಲ್ಲ ಇದಾಗ್ಬಿಡುತ್ತೆ, ನಮಗೆ ಯಾವಾಗ ಪುಡಿ ಮಾಡಕ್ ಬರಲ್ಲ ಸರ್. ಅದು ಯಾವ ರೀತಿ ಇರಬೇಕು ಅಂತ ಅಂತೀರ, ಒಂದು ಒಳ್ಳೆ ಅರಿಶಿನ ಪುಡಿ ಮಾಡ್ಲಿಕ್ಕೆ ಯೋಗ್ಯವಾದ ಅರಿಶಿನ ಯಾವ ರೀತಿ ಇರಬೇಕು ಅಂತ? ಯಾವ ರೀತಿ ಅಂದ್ರೆ ಸರ್, ಈ ರೀತಿ ನಾವು ಮಾಡಿದ್ರೆ ನಾವು ಈ ರೀತಿಲಿ ಮಾಡಿ ಒಣಗಿಸಿ ಮಾಡಿದ್ರೆ ಪರವಾಗಿಲ್ಲ, ಡೈರೆಕ್ಟ್ ನೀರಲ್ಲಿ ಒಣಗಿಸಿ ಬೆಲ್ಲ ಸುಣ್ಣ ಹಾಕ್ಲೆ ಮಾಡಿದ್ರು ಅದು ಇದಾಗಲ್ಲ ಸರ್. ಅದು ಹಾಕಿದ್ರೆ ಮಾತ್ರ ಅರಿಶಿನಕ್ಕೆ ಒಂದು ನಾವು ಕುಂಕುಮ ರೆಡಿ ಮಾಡ್ಬೇಕಾದ್ರೂ ಈ ಅಂಶ ಹಾಕ್ಲೇಬೇಕು ಸರ್ ಅರಿಶಿನ ಬೇಯಿಸ್ಬೇಕಾರೆ, ಇಲ್ಲರೆ ಕುಂಕುಮ ರೆಡಿ ಮಾಡಕ್ ಬರಲ್ಲ ಸರ್. ಎಷ್ಟೊತ್ತು ಬೇಯಿಸಬೇಕು ಅಂತ ಹೇಳ್ತೀರಿ? ಅಡಿಕೆ ಬೇಯಿಸಿದಷ್ಟೇ ಟೈಮ್ ಬೇಕು ಸರ್, ಈ ಅಡಿಕೆ ಬೇಯಿಸ್ತಿರಲ್ಲ ಅಷ್ಟೇ ಪ್ರಮಾಣ ಬೇಕು ಸರ್. ಸಾಧಾರಣ ಮಟ್ಟಿಗೆ ಅರಿಶಿನ ಇಷ್ಟು ದಪ್ಪ ಇರುತ್ತೆ, ಬೆಂದಾಗ ಇಷ್ಟು ದಪ್ಪ ಆಗುತ್ತೆ ಸರ್, ಬೆಣ್ಣೆ ಆದಂಗೆ ಆಗುತ್ತೆ. ನೀವು ಮುಟ್ಟಿರ ಬೆಣ್ಣೆ ಮುಟ್ತಿರಲ್ಲ ಅಷ್ಟು ಸ್ಮೂತ್ ಆಗುತ್ತೆ ಸರ್, ಇಷ್ಟು ದಪ್ಪ ಇದ್ದಿದ್ದು ಇಷ್ಟು ದಪ್ಪ ಆಗುತ್ತೆ ಸರ್, ಎಕ್ಸ್ಟೆಂಡ್ ಆಗುತ್ತೆ. ಮತ್ತು ಅದು ಚೆನ್ನಾಗಿ ಬೆಂದ ಮೇಲೆ ಒಣಗಿಸೋಕ್ಕೆ ಕಡಿಮೆ ಅಂದ್ರೆ ಸರ್, ಒಂದು ಜನವರಿ ಬಿಸಿಲಾದ್ರೆ ಸರ್ ಕಡಿಮೆ ಅಂದ್ರೆ ಒಂದು ತಿಂಗಳು ಬಿಸಿಲು ಬೇಕು ಸರ್. ಮಾರ್ಚ್ ಏಪ್ರಿಲ್ ಆದರೆ 20 ದಿವಸ ಸಾಕಾಗತ್ತೆ, ಜನವರಿ ಬಿಸಿಲು ಸಾಕಾಗಲ್ಲ, ಒಂದು ತಿಂಗಳು ಬಿಸಿಲು ಬೇಕು ಸರ್ ಒಣಗಿಸ್ಬೇಕಾರೆ. ಅದಕ್ಕೆ ಕೃತಕವಾದ ಒಂದು ಹೀಟ್ ಏನಾದ್ರು ಕೊಡೋದ್ ರೀತಿ? ಅದು ನಮ್ಮಲ್ಲಿ ನಮ್ಮ ಮಲೆನಾಡಲ್ಲಿ ನಾವು ಅಷ್ಟು ಪ್ರಮಾಣ ಬಂಡವಾಳ ಎಲ್ಲ ಹಾಕಕ್ ಆಗಲ್ಲ ಸರ್, ಗ್ರೈಂಡರ್ ಇದರದ್ದು ಇದೆಲ್ಲ ತರದ್ದು ನಮಗೆಲ್ಲ ಬಂಡವಾಳ ಬೇಕಲ್ಲ ಸರ್, ಡ್ರೈಯರ್ ಅಲ್ಲಿ ಮಾಡಕ್ ಅಷ್ಟು ಕ್ಯಾಪಿಟಲ್ ಬೇಕು, ನಮ್ಮ ಅಷ್ಟೆಲ್ಲ ಇಟ್ಕೊಂಡಿಲ್ಲ ಸರ್. ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣ ಬೆಳಿತೀವಿ, ಪ್ರಕೃತಿ ದತ್ತವಾಗಿ ಏನೇನು ಸಿಗುತ್ತೆ ಅದನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀವಿ. ಅಷ್ಟೇ ಸರ್, ಅಷ್ಟೇ, ಆ ತರನೇ ಮಾಡೋದು ಸರ್, ಅಷ್ಟೇ, ಬೇರೆ ತರದ್ದೇ. ಇದ್ರ ಖರ್ಚಿನ ಬಗ್ಗೆ ಹೇಳೋದ್ರೆ ತಮಗೆ ಒಂದು ಅರಿಶಿನದ ಬೆಳೆಗೆ ಎಷ್ಟು ಖರ್ಚು ಬೀಳಬಹುದು ಇದು ನಿರ್ವಹಣೆಗೆ ಲಕ್ಕಿಡ ಸರ್? ವರ್ಷ ವರ್ಷ ಹೋದಂಗು ವ್ಯತ್ಯಾಸ ಆಗ್ತಾನೆ ಇದೆ ಸರ್, ಈ ವರ್ಷ ಇದ್ದಿದ್ದು ಮುಂದಿನ ವರ್ಷಕ್ಕೆ ಇರಕ್ಕಾಗಲ್ಲ ಸರ್. ನಮಗೆ ನೀವು ಏನೇ ಮಾಡಿದ್ರು ಸೂತ ಸರ್, ನಾವು ಅರಿಶಿನ ಒಂದು ಕ್ವಿಂಟಲ್ ಹಸಿ ಅರಿಶಿನ ಬೇಯಿಸಿದ್ರೆ ನಿಮಗೆ ಕಡಿಮೆ ಅಂದ್ರೆ ಸೂತ ಒಂದು 25-30 ಕೆಜಿ ಸಿಗ್ಬೋದು ಸರ್, ಒಣಗಿದ್ದು ಹಸಿ ಅರಿಶಿನ 20 ಕೆಜಿ ಸಿಗ್ಬೋದು ಸರ್, ಒಂದು ಕ್ವಿಂಟಲ್ ಹಸಿ ಅರಿಶಿನ ಬೇಯಿಸಿದ್ರೆ ಒಣಗಿದ್ಮೇಲೆ 20 ಕೆಜಿ ಸಿಗುತ್ತೆ ಸರ್. ಪುಡಿ ಮಾಡಿದ್ರೆ ಒಂದು ಕೆಜಿಗೆ 800 ಗ್ರಾಮ್ ಬರುತ್ತೆ ಸರ್. ಅರಿಶಿನ ಪುಡಿ ಮಾಡಿದ್ರೆ ಯಾಕೆಂದ್ರೆ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆಸ್ಬಿಡ್ಬೇಕು ಸರ್, ಸಿಪ್ಪೆ ತೆಗೆದ್ರೆ ಒಳಗಡೆ ತಿರುಳು ಮಾತ್ರ ಪೌಡರ್ ಮಾಡಿಸ್ತೀವಿ ಸರ್. ನಾವು ಕುಟ್ಟು ಮಿಷಿನ್ ಎಲ್ಲ ಕುಡಿಸೋದ್ರಿಂದ ನಮಗೆ 800 ಗ್ರಾಮ್ಸ್ ಬರುತ್ತೆ, ಅದೇ ಕುಟ್ಟು ಮಿಷಿನಿಗೂ ಹಿಟ್ಟಿನ ಮಿಲ್ಲಿಗೂ ತುಂಬಾ ವ್ಯತ್ಯಾಸ ಬರುತ್ತೆ ಸರ್. ಹಿಟ್ಟಿನ ಮಿಲ್ಲಿ ಹಾಕಿದ್ರೆ ಹುಳ ಬಂದ್ಬಿಡುತ್ತೆ, ಯಾಕಂದ್ರೆ ಹಿಟ್ಟಿನ ಅಂಶ ಇದ್ದೇ ಇರುತ್ತೆ ಮಿಲ್ ಒಳಗಡೆ. ಕುಟ್ಟು ಮಿಷಿನ್ ಹಾಕಿದಾಗ ನಮಗೆ 800 ಗ್ರಾಮ್ಸ್ ಬರುತ್ತೆ, ಹಿಟ್ಟಿನ ಮಿಲ್ಲಿ ಹಾಕಿದ್ರೆ 750 ಗ್ರಾಮ್ ಬರುತ್ತೆ ಸರ್. ಅಷ್ಟು ಪ್ರಮಾಣದ ಡಿಫ್ರೆನ್ಸ್ ಬರುತ್ತೆ ರೇಟ್. ಹಿಟ್ಟಿನ ಮೇಲೆ ನಮಗೆ 30 ರೂಪಾಯಿ ಕೆಜಿ ಇದ್ರೆ ಇಲ್ಲಿ ಕುಟ್ಟು ಮಿಷಿನ್ 50 ರೂಪಾಯಿ ಇದೆ ಸರ್. ಅಂದ್ರೆ 2-3 ಸತಿ ಕುಡಿಸ್ಬೇಕಾಗತ್ತೆ ಸರ್. ಅಂದ್ರೆ ಕುಡಿಸಾದ್ಮೇಲೆ ಜಡಿ ಹಿಟ್ಟು ಸಾಣಿಸಿ ಮತ್ತೆ ಆ ಚರಳನ್ನೆಲ್ಲ ಈ ಕಡೆ ಹಾಕಿ ಮತ್ತೆ ಕುಡಿಸಿ ಮಾಡ್ಬೇಕು ಸರ್. ಆವಾಗ ಮಾಡಿದಾಗ 800 ಗ್ರಾಮ್ಸ್ 100% ಬಂದ್ಬಿಡುತ್ತೆ ಸರ್. ಆ ಚರಳನ್ ವೇಸ್ಟ್ ಮಾಡಲ್ಲ ಸರ್. ಹಸುಗಳು ಮಡ್ಡಿ ಹಾಕ್ತೀವಿ, ಯಾಕೆಂದ್ರೆ ಕರು ಹಾಕಿದಾಗ ನಂಜಿರುತ್ತೆ, ಚರಳ ಇದೆಯಲ್ಲ ಚರಳಲ್ಲೂ ಅರಿಶಿನ ಅಂಶ ಇರುತ್ತಲ್ಲ ಸರ್, ಅಂದ್ರೆ ಕುಡ್ದಾಗ ಬರುವಂತ ಸ್ವಲ್ಪ ರಫ್ ಇದಿರುತ್ತೆ, ಅದನ್ನು ಸುತ್ತ ವೇಸ್ಟ್ ಮಾಡದಂಗೆ ದನದಕ್ಕೆ ಮಡ್ಡಿ ಬೇಯಿಸ್ಬೇಕಾದ್ರೆ ಅದನ್ನ ಹಾಕ್ತೀವಿ ಸರ್. ಒಟ್ಟಲ್ಲಿ ಖರ್ಚು ಎಷ್ಟು ಬೀಳ್ಬೋದು ಅಂತ ಹೇಳ್ತೀರಿ ಸರ್? ನಮಗೆ ಒಂದು ಕ್ವಿಂಟಲ್ ಅರಿಶಿನ ನಾವು ಬೆಳಿಬೇಕು ಅಂದ್ರೆ ಉದಾಹರಣೆಗೆ ಹಸಿ ಅರಿಶಿನ ಬೆಳಿಬೇಕು ಅಂದ್ರೆ ನಮಗೆ 20 ಕೆಜಿ ಒಣಗಿ ಸಿಗುತ್ತೆ ಅಂದ್ರೆ ಹಂಗ ಲೆಕ್ಕ ಹಾಕಿದ್ರೆ ಸರ್ ನಮಗೆ ಮ್ಯಾಕ್ಸಿಮಮ್ ಅಂದ್ರೆ 400 ರೂಪಾಯಿಗಿಂತ ಕಡಿಮೆ ಆಗಲ್ಲ ಸರ್ ಒಂದು ಕೆಜಿಗೆ. ಅಷ್ಟು ನಾವು ಈ ಪ್ರಮಾಣದ ಬೆಳೆದಾಗ 400 ರೂಪಾಯಿ ಬೀಳುತ್ತೆ ಸರ್. ತಮ್ಮ ಇಳುವರಿ ಬಗ್ಗೆ ಹೇಳೋದ್ರೆ ಎಷ್ಟು ಇಳುವರಿ ಬರುತ್ತೆ ಅಂತ ಹೇಳ್ತೀರಾ? 6-7 ತಿಂಗಳು ಸರ್ ನಮಗೆ ಕಡಿಮೆ ಅಂದ್ರೆ ಸುತ್ತ 1/2 ಎಕರೆ ಅಂದ್ರೆ ಒಣಗಿದ್ದು ಹೇಳ್ತಿರೋದ್ ಸರ್ ಒಣಗಿಸಿ ಪುಡಿ ಒಣಗಿಸಿದ್ಮೇಲೆ ನಮಗೆ ಸಿಗುವಂತ ಹೇಳಿದ್ದು ಒಂದು ಕ್ವಿಂಟಲ್ಗೆ ತಾವು ಹೇಳೋ ಪ್ರಕಾರ ಹೋಗಿ 20 ಕೆಜಿನ ಏನೋ ಅಂತಂದ್ರೆ ಅದನ್ನ ಕ್ವಿಂಟಲ್ ಹಸಿಗೆ 20 ಕೆಜಿ 20 ಕೆಜಿ ಒಣಗಿಸಿದ್ರೆ ಅದು ಆ ಒಂದು ಲೆಕ್ಕದಲ್ಲಿ ಹೇಳಿದ್ರೆ ಎಷ್ಟು ಬರಬಹುದು? ನಮಗೆ ಒಂದು 3 ಕ್ವಿಂಟಲ್ ಸರ್ ಒಣಗಿದರ್ಶನ. ಆ 3 ಕ್ವಿಂಟಲ್ ಅಂದ್ರೆ ಅಲ್ಲಿಗೆ 5 ಕ್ವಿಂಟಲ್ ಹಸಿ ಅರಿಶಿನಕ್ಕೆ 1 ಕ್ವಿಂಟಲ್ ಒಣಗಿ ಸಿಗುತ್ತೆ ಸರ್. ಅಲ್ಲಿ 15 ಕ್ವಿಂಟಲ್ ಗೆ 3 ಕ್ವಿಂಟಲ್ ಇನ್ನು ಹೆಚ್ಚೆಚ್ಚು ಮಾಡಬಹುದಾಗಿತ್ತು ನೀವು? ಇಲ್ಲ ಸರ್. ಒಟ್ಟಲ್ಲಿ ತಾವು ಕೇವಲ ಒಂದು 6 ತಿಂಗಳು ಮಾಡ್ತೀರಾ ಅಂತ ಹೇಳಿದ್ರಿ ಅಷ್ಟೇ ಜಾಸ್ತಿ. ಅದಕ್ಕೆ ನಂತರವಾಗಿ ಬೇರೆ ಒಂದು ಏನ್ ಮಾಡ್ತೀರಾ ಆ ಒಂದು ಸಮಯದಲ್ಲಿ? ಇಲ್ಲ ಸರ್, ಆ ಒಂದು ಸಮಯದಲ್ಲಿ ಬೇರೆ ಏನಾದ್ರು ಮಾಡಿದ್ರೆ ಅದ್ರದ್ದು ಉದಾಹರಣೆಗೆ ಆ ಜಾಗದಲ್ಲಿ ಮತ್ತೆ ಬೇರೆ ಏನು ಹಾಕಕ್ ಬರಲ್ಲ ಸರ್. ನಾವು ಹಾಕ್ಬಿಟ್ರೆ ನೆಕ್ಸ್ಟ್ ಆ ಜಾಗದಲ್ಲಿ ಅರಿಶಿನ ಹಾಕಕ್ ಆಗಲ್ಲ ಸರ್. ಪ್ರತಿ ಬಾರಿನೂ ಅರಿಶಿನೇ ಅದಕ್ಕೆ ಗ್ಯಾಪ್ ಸರ್. ಅಷ್ಟೇ ಸರ್. ಅದು ಇನ್ನು 6 ತಿಂಗಳು ಅದು ಹಾಗೆ ಖಾಲಿ ಇರುತ್ತೆ. ಖಾಲಿ ಇರೋದೊಂದು ಆತರ ಅಲ್ಲ ಸರ್, ಅದನ್ನ ತೇವತ್ತರ ಮಾಡಿ ಈ ಗೆಡ್ಡೆ ಇರುತ್ತಲ್ಲ ಗೆಡ್ಡೆನ ನೆರಳು ಮೇಲ್ಗಡೆ ಎಲ್ಲ ಈ ನಮ್ ಹಳ್ಳಿ ಕಡೆ ಎಲ್ಲ ಗೊತ್ತಲ್ಲ ಸರ್, ಇದಕ್ಕೆ ಏರಿಗೆ ತೇವ ಇರ್ಬೇಕು. ಅಂದ್ರೆ ತೇವ ಅಂದ್ರೆ ನೆರಳಿರ್ಬೇಕು, ಬಿಸಿಲು ಹೊಡ್ತಾ ಬೀಳ್ಬಾರ್ದು ಏರಿ ಮೇಲೆ. ಅದಕ್ಕೆ ತಂಪು ತರ ಇರೋಂಗ್ ಮಾಡಿ ಮೇಲ್ಗಡೆ ಎಲ್ಲ ಇದಾಕಿ ಅಂದ್ರೆ ಈ ಹೆಡ್ಲ್ಗಳು ಹಾಕಿ ಕಟ್ಬಿಟ್ಟು ಮೇಲೆ ಕೆಳಗಡೆ ತೇವ ಮಾಡಿ ಅವಾಗ ಏನ್ ಮಾಡ್ತೀವಿ ಈ ಗೆಡ್ಡೆ ಇರುತ್ತಲ್ಲ ಒಣಸಿದ್ದು ಗೆಡ್ಡೆ ಭೂಮಿ ಒಳಗೆ ಇರ್ಬೇಕು, ಅದು ನೆಕ್ಸ್ಟ್ ನೆಡಬೇಕಾದ್ರೆ ಆ ಗೆಡ್ಡೆ ಬೇಕಾಗತ್ತಲ್ಲ, ಅದನ್ನ ಏರಿ ಮೇಲೆ ಎಷ್ಟು ಎಷ್ಟಿದೆ ಅಷ್ಟು ಗೆಡ್ಡೆನ ಶೇಖರಣೆ ಮಾಡಿ ಇಟ್ಟಿರ್ತೀವಿ ಸರ್. ಅದನ್ನೇ ನಾವು ಹೊಸ ಗೊಬ್ಬರ ಮಣ್ಣು ತಂದು ಹೊಸ ಮಣ್ಣು ತಂದು ಗೊಬ್ಬರ ಹಾಕಿ ಏರಿ ರೆಡಿ ಮಾಡ್ತೀವಿ ಅಂತ ಹೇಳ್ತೀವಲ್ಲ, ಅವಾಗ ಅದನ್ನ ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡಿ ಹೊಸ ಮಣ್ಣು ಮತ್ತೆ ಇದನ್ನ ಇದು ಮಾಡ್ತೀವಿ. ಹಳೆ ಮಣ್ಣು ಅಲ್ಲಿ ತನಕ ಆ ಏರಿ ಒಳಗಡೆ ಈ ಗೆಡ್ಡೆ ಒಳಗೆ ಹಳೆ ಮಣ್ಣು ಹಂಗೆ ಇರುತ್ತೆ ಸರ್. ಅದು ಈ ಆರು ತಿಂಗಳಲ್ಲಿ ತೆಗೆದ ನಂತರವಾಗಿ ಆ ಮಣ್ಣನ್ನೆಲ್ಲ ಚೇಂಜ್ ಮಾಡ್ತೀವಿ ಮಾಡ್ತೀವಿ. ಯಾವ ಮಾಡ್ತೀವಿ ಅಂದ್ರೆ ಈ ನೆಡಕ್ಕಿಂತ ಒಂದ್ ತಿಂಗಳ ಮುಂಚೆ ಮಣ್ಣು ಚೇಂಜ್ ಮಾಡ್ತೀವಿ. ಯಾಕೆಂತ ಹೇಳಿದ್ರೆ ಆ ಗೊಬ್ಬರ ಮತ್ತು ಮಣ್ಣನ್ನ ಹೊಸ ಮಣ್ಣು ಮತ್ತು ಗೊಬ್ಬರನ ಮಿಕ್ಸ್ ಮಾಡಿ ಏರಿ ಮಾಡ್ಬೇಕು. ಅವಾಗ ಈ ಬೀಜ ಇದೆಯಲ್ಲ ಆ ಬೀಜನ ತೆಗೆದ್ಕೊಂಡ್ಬಿಟ್ಟು ಏರಿ ಮಾಡಿದ್ಮೇಲೆ ಮತ್ತೆ ಏರಿ ಒಳಗಡೆ ಮತ್ತೆ ಹಂಗೆ ಇಟ್ಟಿರ್ತೀವಿ ಈ ಹೊಸ ಮಣ್ಣೊಳಗಡೆ ಆ ಬೀಜನ ಹಂಗೆ ಹಾಕ್ತೀವಿ. ಮತ್ತೆ ಜೊತೆಗೆ ಇಷ್ಟೆಲ್ಲ ಮಾಡಿದ್ರಿ ತಾವು ಈ ಅರಿಶಿನ ಎಲ್ಲ ತೆಗೆದ್ರಿ, ಇಷ್ಟು ಕ್ವಿಂಟಲ್ ಬಂತು, ಪೌಡರ್ ಮಾಡಿಸಿದ್ರಿ, ಆದ್ರೆ ಮಿಷಿನ್ಗೆ ಬೇಡ, ಮಿಷಿನ್ ಅದೆಲ್ಲ ಆಯ್ತು. ಇದನ್ನ ಮಾರ್ಕೆಟಿಂಗ್ ಮಾಡ್ಬೇಕು ತಾವು, ಯಾವ ರೀತಿ? ನಾವೆಲ್ಲ ಸರ್ ಮಾರ್ಕೆಟಿಂಗ್ ಅಂದ್ರೆ ಕಸ್ಟಮರ್ ಡೈರೆಕ್ಟ್ ಸರ್. ಯಾವ ತರ ಅಂತ ಎಲ್ಲ ಮನೆ ಮನೆ ಬಸ್ ಅಲ್ಲಿ ಇಳಿತೀವಿ ಸರ್, ಮನೆಗಳಿಗೆ ಹೋಗ್ತೀವಿ, ಆಫೀಸ್ಗಳಿಗೆ ಹೋಗ್ತೀವಿ. ಮಾರ್ಕೆಟಿಂಗ್ ನಾವು ಡೈರೆಕ್ಟ್ ಆಗಿ ಕಸ್ಟಮರ್ ಗೆ ಕೊಡೋದು ಸರ್. ಯಾವ ತರ ನಿಮಗೆ ಭೇಟಿ ಆಗ್ಬೇಕು ಕಸ್ಟಮರ್ ಬಂದ್ರೆ, ನಿಮಗೆ ಯಾವ ತರ ಸಿಗ್ತೀರ ಅವರಿಗೆ? ಅಂದ್ರೆ ಕೆಲವರೆಲ್ಲ ಫೋನ್ ನಂಬರ್ ಕೊಟ್ಟಿರ್ತೀವಿ ಸರ್, ಕೆಲವರು ಫೋನ್ ಮಾಡಿ ಹೇಳ್ತಾರೆ, ಕೆಲವರು ಇಲ್ಲ ನೀವ್ ಈ ಕಡೆ ಸೈಡ್ ಬಂದಾಗ ಒಂದ್ಸತಿ ಕೇಳ್ಕೊಂಡು ಹೋಗಿ ಅಂತಾನು ಹೇಳ್ತಾರೆ ಸರ್. ಮ್ಯಾಕ್ಸಿಮಮ್ ಎಲ್ಲ ಬಂದಾಗ ನೀವು ಒಂದ್ಸತಿ ಕೇಳ್ಕೊಂಡು ಹೋಗಿ, ನಮಗೆ ಯಾವ್ದು ಬೇಕೋ ಐಟಮ್ಸ್ ಇಸ್ಕೊಂತೀವಿ, ಅಥವಾ ಬೇರೆ ಏನಾದ್ರು ಬೇಕಾ ನಿಮ್ಮ ಹತ್ರ ಇಲ್ಲದೆ ಇದ್ರೆ ನಾವು ಹೇಳಿರ್ತೀವಿ ಇಂಥ ದಿವಸ ತಂದ್ಕೊಡಿ ಅಂತಾನು ಹೇಳ್ತಾರೆ ಸರ್. ಒಟ್ಟಲ್ಲಿ ನೀವು ಬ್ರ್ಯಾಂಡ್ ಮಾಡ್ತಿಲ್ಲ? ಇಲ್ಲ ಸರ್, ನಮ್ದು ಆಕ್ಚುಲಿ 1997 PMRY ಲೋನ್ ಆಗಿದೆ ಸರ್. ಚಿಕ್ಕಮಂಗ್ಳೂರಲ್ಲಿ ನಮಗೆ ಟ್ರೈನಿಂಗ್ ಕೊಟ್ಟಿದ್ರು ಸರ್, ತರಬೇತಿ ಚಿಕ್ಕಮಂಗ್ಳೂರು ಇದ್ರ ಇದು ಇಟ್ಕೊಂಡಿದ್ವಿ ಸರ್. ಅವಾಗ ಲಕ್ಷ್ಮಿ ಕ್ವಾಲಿಟಿ ಪ್ರಾಡಕ್ಟ್ ಅಂತ ಹೇಳಿ ರಿಜಿಸ್ಟ್ರೇಷನ್ ಇದೆ ಸರ್ ನನ್ನ ಹತ್ರ. ಆದ್ರೂ ನೀವು ಅದನ್ನ ಹೆಸರಿಟ್ಕೊಂಡು ಬ್ರ್ಯಾಂಡ್ ಮಾಡ್ತೀವಿ? ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ ಅಂದ್ರೆ ನಾ ತರೀಕೆರೆಗೆಲ್ಲ ಸೇಲ್ಸಿ ಹೋಗ್ತಾ ಇರ್ತೀನಿ. ಇದ್ದವ್ರು ಹೇಳಿರೋ ನೀವು ಇಷ್ಟು ಸಣ್ಣ ಪ್ರಮಾಣದಲ್ಲಿ ಮಾಡ್ಬೇಕಾರೆ ನೀವು ಯಾಕೆ ಮಾಡ್ಕೊಂತೀರಾ, ಬೇಡ ನೀವು ಇದೆಲ್ಲ ಮಾಡ್ಕೊಳಕ್ ಹೋಗಿ ಅನಾವಶ್ಯಕವಾಗಿ ಮೈ ಮೇಲೆ ಯಾಕೆ ಹಾಕಂತೀರಾ, ಏನು ಬೇಡ ನೀವು ಇಷ್ಟು ಸಣ್ಣ ಪ್ರಮಾಣ ಮಾಡ್ತೀರಿ ಯಾಕೆ ಅವಲ್ಲ ಬೇಡ ಅಂತ ಅವರೇ ಹೇಳಿದ್ರು ಸರ್. ಹಂಗಾಗಿ ಅದನ್ನ ಮಾಡ್ಕೋಲಿಲ್ಲ ಸರ್, ಲೇಬಲ್ ಆಗ್ತಾ ಇಲ್ಲ ಸರ್. ಒಟ್ಟು ಬ್ರ್ಯಾಂಡ್ ಇಲ್ದಲೆ ಸಣ್ಣ ಪ್ರಮಾಣದಲ್ಲಿ ತಮ್ಮ ಉದ್ದಿಮೆ ಚೆನ್ನಾಗಿ ನಡೀತಾ ಇದೆ? ನಡೀತಾ ಇದೆ ಸರ್. ನಾವು ಜನಗಳ ಹತ್ರ ಕ್ವಾಲಿಟಿ ಚೆನ್ನಾಗಿದ್ರೆ ಜನ ಕರೀತಾರೆ ತಂದ್ಕೊಡಿ ಅಂತಾರೆ ಸರ್. ಯಾವ ರೀತಿ ಗುಣಮಟ್ಟನ ಕಾಪಾಡ್ಕೊಂತ ಬರ್ತಾ ಇದೀರ ತಾವು ಸರ್? ನಾವು ವಸ್ತು ರೇಟ್ ಯಾವುದೇ ನಾವು ಪ್ರಾಡಕ್ಟ್ ತಯಾರು ಮಾಡ್ಬೇಕಾರೆ ವಸ್ತು ರೇಟ್ ಎಷ್ಟೇ ಜಾಸ್ತಿ ಆದರೂ ಅದರೊಳಗಡೆ ಕಾಂಪ್ರಮೈಸ್ ಮಾಡ್ಕೊಳಲ್ಲ ಸರ್. ನಾವು ಅದನ್ನ ಈಗ ಒಳ್ಳೆ ಕ್ವಾಲಿಟಿ ವಸ್ತುನೇ ತಗೊಂಬಂದು ನಾವು ಐಟಮ್ಸ್ಗಳಿಂದ ರೆಡಿ ಮಾಡ್ತೀವಿ ಸರ್. ಆದರೆ ರೆಡಿ ಮಾಡ್ದಾಗ ನಮಗೆ ಖರ್ಚು ಜಾಸ್ತಿ ಬಂದರೆ ಕಸ್ಟಮರ್ ಹತ್ರ ಹೇಳ್ಕೊಂತೀವಿ ಹಿಂಗೆ ಆಗಿದೆ ಅಂತ ಕನ್ವಿನ್ಸ್ ಮಾಡ್ಕೊಂತೀವಿ ಸರ್. ಅವಾಗ ಚೂರು ಹೆಚ್ಚು ಕಮ್ಮಿ ನಾವು ಒಂದು ರೇಟ್ ಹೇಳ್ತೀವಿ, ಇಲ್ಲ ಇಷ್ಟು ಕೊಡ್ತೀವಿ ಅಂತಾರೆ, ನಮಗೂ ಲಾಸ್ ಆಗ್ಲದಂಗೆ ವ್ಯವಹಾರ ಮಾಡ್ಕೊಂಡು ಹೋಗ್ತೀವಿ ಸರ್. ಒಟ್ಟಲ್ಲಿ ತಾವು ಒಂದು ಈ ಅರಿಶಿನದ ಜೊತೆಗೆ ಬೇರೆ ಏನೇನು ಮಾಡ್ಕೊಂಡಿದ್ರೆ? ಈ ಒಂದು ನಾವು ಪಿಕಲ್ಸ್ ಐಟಮ್ಸ್ ಮಾಡ್ತೀವಿ ಸರ್, ಕಷಾಯದ ಪುಡಿ ಮಾಡ್ತೀವಿ. ಯಾವ ಕಷಾಯದ ಪುಡಿ? ಕಷಾಯದ ಪುಡಿ ಅಂದ್ರೆ ಶೀತ ಕೆಮ್ಮು ಕಫ ಮೈಕೈ ನೋವು ಆಸಿಡಿಟಿ ಸಂಬಂಧಪಟ್ಟಂಗೆ 21 ಬಗೆ ಹಾಕಿ ಕಷಾಯದ ಪುಡಿ ಮಾಡ್ತೀವಿ ಸರ್. ಹಿಂದೆಲ್ಲ ಬಾಣಂತನ ಅಂತ ಮಾಡೋರು, ಆ ಮಕ್ಳು ಹುಟ್ಟಬೇಕಾದ್ರೆ ಅದೇ ಕಷಾಯ ಚೂರ್ಣದ ಪುಡಿ ಅಂತ ಕರೀತಾರ ಮಲ್ನಾಡ್ ಕಡೆ. ಇಲ್ಲಿ ನಿಮಗೆ ಇಲ್ಲ ಅಂಗಡಿಲೆಲ್ಲ ಆ ಪ್ರಾಡಕ್ಟ್ ಎಲ್ಲ ಸಿಗಲ್ಲ ಸರ್, ಅಷ್ಟು ಪ್ರಮಾಣ ಹಾಕಿ ಯಾರು ಮಾಡಕ್ ಹೋಗಲ್ಲ. 21 ಬಗೆ ಪ್ರಮಾಣ ಹಾಕ್ತೀವಿ ಸರ್. ಅದಕ್ಕೆ ಇಲ್ಲ ಅವ್ನ ತಂದು ಮತ್ತೆ ಒಣಗಿಸ್ಬೇಕು, ಅಲ್ಲಿ ಒಣಗಿ ಸಾಕಾಗಲ್ಲ. ಅದು ಜೇಷ್ಠ ಮಹಲ್ ಲವಂಚ ಸುಗಂಧಿ ಅಶ್ವಗಂಧಿ ಹಿಪ್ಳ ನುಗ್ಗೆ ಮುಳ್ಳು ಇವೆಲ್ಲ ಎಲ್ಲಿ ಸಿಗ್ತಾವ? ನಮಗೆ ಕಾಳು ಮೆಣಸು ಬಿಳೆದೆಲ್ಲ ನಮ್ಮ ಹಳ್ಳಿ ಕಡೆ ಸಿಗ್ತವೆ. ಬಿಳೆ ಮೆಣಸಿನಕಾಳು ಏಲಕ್ಕಿ ಎಲ್ಲ ನಮಗೆ ಸೊಂದಿಲ್ಲ. ಜೈಪುರ ಆ ಕಡೆ ಎಲ್ಲ ಹೋದ್ರೆ ಒಳ್ಳೆ ಕ್ವಾಲಿಟಿ ಹಳ್ಳಿ ಕಡೆ ಎಲ್ಲ ಸಿಗುತ್ತೆ, ದುಡ್ಡು ಕೊಟ್ಟು ತಗೊಂಡ್ಬಿಡ್ತೀವಿ. ಇನ್ನು ಬಾಕಿದೆಲ್ಲ ಶಿವಮೊಗ್ಗಲೆಲ್ಲ ಈ ಬೇರ್ಗಳಿದಾವಲ್ಲ ಅಲ್ಲಿ ಸಿಗುತ್ತೆ ಸರ್. ಅದೆಲ್ಲ ಸೇರಿಸಿ ನೀವು ಒಂದು ಕಷಾಯ ಪುಡಿ ಮಾಡ್ತೀವಿ ಸರ್. ಅದು ಕಷಾಯ ಪುಡಿನ ಕುಟ್ಟು ಮಿಷನ್ ಎಲ್ಲ ಕುಡಿಸ್ಬೇಕು ಸರ್. ಅದು ಮೂರ್ ಸತಿ ನಾಲ್ಕು ಸತಿ ಕುಡಿಸ್ಬೇಕು. ಯಾಕೆಂದ್ರೆ ಕೆಲವು ಬೇರ್ಗಳು ಲವಾಂಚ ಸುಗಂಧಿ ಅಶ್ವಗಂಧಿ ಓ ಅಷ್ಟು ಬೇಗ ಪೌಡರ್ ಆಗಲ್ಲ ಸರ್. ಎಷ್ಟೇ ಬಿಸಿಲಲ್ಲಿ ಅವ್ರು ಕೊಡೋದು ಸಾಕಾಗಲ್ಲ, ನಾವು ಬಿಸಿಲಲ್ಲಿ ಒಣಸ್ಲೇಬೇಕು. ಮತ್ತೆ ಸಿಂಕೇಜ್ ಬರುತ್ತದು, ಅದು ಒಣಸಿರು ಸಿಪ್ಪೆ ನಾಲ್ಕು ಸತಿ ಕುಟ್ಟಿರು ಮಾತ್ರ ಅದೆಲ್ಲ ಪೌಡರ್ ಆಗುತ್ತೆ ಸರ್. ಒಟ್ಟಲ್ಲಿ ತಾವು ಅರಿಶಿನದ ಪುಡಿಯ ಜೊತೆಗೆ ಇದನ್ನು ಕೂಡ ಮಾರ್ಕೆಟಿಂಗ್ ಮಾಡ್ತಾ ಇದೀವಿ ಸರ್. ಒಟ್ಟಲ್ಲಿ ನೀವು ಮಾಡ್ತಕ್ಕಂಥ ಒಂದು ಇದು ಚೆನ್ನಾಗಿ ಅನ್ಸುತ್ತಾ ಇದೆ ನಿಮಗೆ? ಹೌದು ಸರ್, ಸ್ಯಾಟಿಸ್ಫೈಡ್ ಇದೆ ಸರ್, ಸ್ಯಾಟಿಸ್ಫೈಡ್ ಇದೆ. ಜನಗಳ ಹತ್ರ ನಾವು ಆ ರೀತಿ ಇಲ್ಲಿ ತನಕ ನಡ್ಕೊಂಡು ಎಷ್ಟು ಜನ ಕಸ್ಟಮರ್ ಆಗಿದೆ ನನಗೆ ಗೊತ್ತಿಲ್ಲ ಸರ್. ಕೆಲವರಿಗೆ ನಾನು ನಂಬರ್ ಕೊಟ್ಟಿರ್ತೀನಿ, ಅವ್ರ ಹತ್ರ ನಮ್ಮ ನಂಬರ್ ಇರುತ್ತೆ, ಅವ್ರು ಹೇಳಿದ್ರೆ ಮಾತ್ರ ನಾನು ನಂಬರ್ ಇಟ್ಕೊಂತೀನಿ, ಸೇವ್ ಮಾಡ್ಕೊಂಡಿರ್ತೀನಿ. ಈ ಒಂದು ಅರಿಶಿನದ ಕೃಷಿನ ಬೇರೆಯವ್ರು ಕೂಡ ಮಾಡಬಹುದಾ? ಓ ಬೇಕಾದಂಗೆ ಮಾಡ್ಬೋದು ಸರ್. ಅಂದ್ರೆ ನಮ್ಮಲ್ಲಿ ಮಾಡ್ತಾರೆ, ಕೇರಳಿಯನ್ ಸಿಕ್ಕಾಪಟ್ಟೆ ಮಾಡ್ತಾರೆ ಸರ್. ಅವ್ರೇನಂದ್ರೆ ಲಾಸ್ಟ್ ಸ್ಕೇಲಲ್ಲಿ ಬೆಳೀತಾರೆ, ಕೇರಳ ಕಳಿಸ್ಬಿಡ್ತಾರೆ, ಅಲ್ಲಿಂದನೇ ಲಾರಿ ಬರುತ್ತೆ, ಲೋಡ್ ಗಟ್ಟಲೆ ಕಳಿಸ್ಬಿಡ್ತಾರೆ, ಎಣ್ಣೆ ತೆಗಿತಾರೆ, ಅದೆಲ್ಲ ಮಾಡ್ತಾರೆ. ನೀವು ನಮ್ಮೂರಲ್ಲಿ ಅಲ್ಲಿ ಕೇರಳಿಯನ್ಸ್ ಭಾರಿ ಬೆಳೀತಾರೆ ಸರ್. ಅಲ್ಲ, ತಾವು ಮಾತ್ರ ತಾವು ಬೆಳೆದಂತದನ್ನ ತಾವೇ ಮಾಡ್ಕೊಂಡು? ಅಷ್ಟೇ ಸರ್, ಅಷ್ಟೇ, ನಾವೇ ಬೆಳೆದು ನಾವೇ ಮನೆ ಇದು ವಸ್ತು ಪುಡಿ ಮಾಡಿ ನಾವೇ ಸೇಲ್ ಮಾಡ್ತೀವಿ ಸರ್. ಒಟ್ಟಲ್ಲಿ ಸಾವಯವ ಕೃಷಿಯಿಂದ ಒಳ್ಳೆ ಲಾಭ ಇದೆ? ಲಾಭನೂ ಇದೆ ಸರ್, ಇಲ್ಲ ಅಂತಿಲ್ಲ. ಆದ್ರೆ ನಾವು ಅದನ್ನ ಆ ರೀತಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಮಾತ್ರ ಲಾಭ ಸರ್. ಚೂರು ವ್ಯತ್ಯಾಸ ಆಗ್ಬಿಟ್ರೆ ಪುಡಿ ಹಾಳಾಗ್ಬಿಡುತ್ತೆ ಸರ್. ಬೇಯಿಸೋತಿಗೆ ತಾವು ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಕಾರ್ಯಕ್ರಮ ಕೇಳ್ತಕ್ಕಂಥವ್ರಿಗೆ? ಇಲ್ಲ, ಈ ನಾವು ಮಾಡುವಂತ ಉದ್ಯೋಗನೇ ಇನ್ನೂ ಬೇರೆಯವರು ಮಾಡ್ಬೋದು ಸರ್. ಸ್ವಂತ ಉದ್ಯೋಗ ಮಾಡಿದ್ರೆ ತುಂಬಾ ಒಳ್ಳೇದು, ಕಷ್ಟಪಡ್ಬೇಕು. ಕಷ್ಟಪಟ್ರೆ ಫಲ ಇದ್ದೇ ಇದೆ ಸರ್. ಇವತ್ತು ಬಿಸ್ನೆಸ್ ಶುರು ಮಾಡಿದ್ರೆ ಇವತ್ತೇ ಫಲ ಸಿಗಲ್ಲ ಸರ್. ಕಡಿಮೆ ಅಂದ್ರೆ ಒಂದು 4-5 ವರ್ಷ ಬೇಕು ಸರ್ ಮಾರ್ಕೆಟಿಂಗ್ ಆಗ್ಬೇಕಾರೆ. ನಾನು ಕಡಿಮೆ ಅಂದ್ರೆ 8 ವರ್ಷ ಆಯ್ತು ಸರ್ ನಾನು ಮಾರ್ಕೆಟಿಂಗ್ ಆಗ್ಬೇಕಾರೆ. ಅನಂತರ ನಾನು ಪಿಕಪ್ ಆಗಿದ್ದೆ ಸರ್. ಒಬ್ಬರಿಂದ ಒಬ್ಬರಿಗೆ ಕೊಟ್ಟು ಚೆನ್ನಾಗಿದೆ ಅಂತೇಳಿ ಇನ್ನೊಬ್ರು ತಗೊಳೋದು, ಆ ರೀತಿಯಲ್ಲಿ ಮಾರ್ಕೆಟಿಂಗ್ ಆಗಿರೋದು ಸರ್. ಒಳ್ಳೇದು ಸುಬ್ರಹ್ಮಣ್ಯ ಅವರೇ, ತಾವು ಇದುವರೆಗೂ ತಮ್ಮ ಒಂದು ಅನಿಸಿಕೆಗಳನ್ನು ನಮ್ಮ ಆಕಾಶವಾಣಿಯೊಂದಿಗೆ ಹಂಚಿಕೊಂಡಿದ್ದೀರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೂ ಅರಿಶಿನ ಕೃಷಿ ಮತ್ತು ಮೌಲ್ಯವರ್ಧನೆ ಈ ಕುರಿತು ನರಸಿಂಹರಾಜಪುರದ ಕೃಷಿಕ ಶ್ರೀ ಸುಬ್ರಹ್ಮಣ್ಯ ಎಸ್ಎಚ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಕರು ಹೆಚ್ಎಂ ಮಹೇಶ್. ರೈತ ಬಾಂಧವರೇ, ಮುಂದಿನ ಕಾರ್ಯಕ್ರಮಕ್ಕೆ ಮುನ್ನ ಇದೊಂದು ಪ್ರಕಟಣೆ. ದಿನಾಂಕ 3ರಂದು ಅಂದರೆ ನಾಳೆ ಶಿವಮೊಗ್ಗದ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಾಗೂ ಕೇರಳದ ಕೊಚ್ಚಿನ್ನಲ್ಲಿರುವ ಗೋಡಂಬಿ ಮತ್ತು ಕೋಕೋ ಬೆಳೆಗಳ ನಿರ್ದೇಶನಾಲಯಗಳ ಸಹಭಾಗಿತ್ವದಲ್ಲಿ ಭಾರತದಲ್ಲಿ ಕೋಕೋ ಬೆಳೆ ಸವಾಲುಗಳು ಹಾಗೂ ಅವಕಾಶಗಳು ಎಂಬ ವಿಷಯದ ಕುರಿತು ರಾಷ್ಟಮಟ್ಟದ ವಿಚಾರ ಸಂಕಿರಣವನ್ನು ಬೆಳಿಗ್ಗೆ 10 ಗಂಟೆಯಿಂದ ಜವಾಹರ್ಲಾಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ. ಕಾರ್ಯಕ್ರಮಕ್ಕೆ ಸರ್ವರಿಗೂ ಮುಕ್ತ ಪ್ರವೇಶವಿದೆ. ಇದು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಪ್ರಕಟಣೆಯಾಗಿದೆ. ಪ್ರಕಟಣೆ ಕೇಳಿದ್ರಲ್ಲ, ಈಗ ಚಿತ್ರದುರ್ಗ ಜಿಲ್ಲೆ ಸೊಂಡೇಕೊಳದ ಶ್ರೀಮತಿ ಕಮಲಮ್ಮ ಮತ್ತು ಸಂಗಡಿಗರಿಂದ ಬೀಗರ ಪದಗಳನ್ನು ಕೇಳೋಣ. ಭರತಾವಂದ ಕಂಡೆ ಆಲೆ ಇದುವರೆಗೂ ಚಿತ್ರದುರ್ಗ ಜಿಲ್ಲೆ ಸೊಂಡೆಕುಳದ ಶ್ರೀಮತಿ ಕಮಲಮ್ಮ ಮತ್ತು ಸಂಗಡಿಗರಿಂದ ಬೀಗರ ಪದಗಳನ್ನು ಕೇಳಿದ್ರಲ್ಲ. ಇನ್ನು ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅಡಿಕೆ ಮತ್ತು ಬಾಳೆ ಕೃಷಿಯ ಅನುಭವ ಕುರಿತು ಚನ್ನಗಿರಿ ತಾಲೂಕು ಸೋಮಶೆಟ್ಟಿ ಹಳ್ಳಿಯ ಕೃಷಿಕ ಸುನೀಲ್ ಜಿಕೆ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಇಲ್ಲಿಗೆ ಇಂದಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ರೈತ ಬಾಂಧವರೇ, ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ ವಾಣಿ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.